ನನಗೆ ಭಾರಿ ಸಂತೋಷ ಆಯ್ತು. ಒಂದು ಕಡೆಯಿಂದ ಭಯನೂ ಇದೆ. ನಮ್ಮ ಹಿರಿಯರು ನಮ್ಮ ಮೇಲೆ ಒಂದು ವಿಶ್ವಾಸವನ್ನ ನಂಬಿಕೆಯನ್ನು ಇಟ್ಟು ನಮಗೆ ಈ ಸ್ಥಾನವನ್ನ ಕೊಟ್ಟಿದ್ದಾರೆ. ಆ ವಿಶ್ವಾಸಕ್ಕೆ ತಕ್ಕ ನಾನು ಕೆಲಸವನ್ನ ಮಾಡಬಹುದು ಅನ್ನತಕ್ಕಂತ ಒಂದು ಧೈರ್ಯನು ಕೂಡ ನಮಗೆ ಆಗ ಬರಲಿಲ್ಲ. ಅದಕ್ಕೋಸ್ಕರ ಕೊಟ್ಟ ನಂತರ ನಾನು ಆ ಒಂದು ಕೆಲಸವನ್ನ ಮಾಡಬೇಕಾದ್ರೆ ನಮ್ಮ ಹಿರಿಯರ ಮತ್ತು ಸಂಘಟನೆಯ ಒಂದು ವಿಶ್ವಾಸವನ್ನು ಉಳಿಸಿಕೊಳ್ಳಬೇಕಾದ್ರೆ ನನ್ನ ಕಾರ್ಯಕ್ಷೇತ್ರದಲ್ಲಿ ನಾನು ಸಾಧನೆಯ ಮೂಲಕ ಕಾರ್ಯವನ್ನು ಮಾಡಿ ತೋರಿಸುವಂತ ಒಂದು ಹೊಣೆಗಾರಿಕೆ ನನಗೆ ಬಂದಿದೆ. ಆ ಒಂದು ದೃಷ್ಟಿಯಿಂದ ಈಗ ನಾನು ಕೆಲಸವನ್ನ ಮಾಡ್ತಾ ಇದ್ದೇನೆ. ಯಾಕೆಂದ್ರೆ 6 ಸಲ ಶಾಸಕರಾಗಿ ಗೆದ್ದು ಬಂದವರು ಯಾವುದೇ ರೀತಿಯ ಸಚಿವ ಸ್ಥಾನ ಸಿಗದಿದ್ರೂ ನಮ್ಮ ವಿಧಾನಸಭೆಯಲ್ಲಿ ಆಗಲಿ ಅಥವಾ ಜನಪರವಾದಂತಹ ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ತೊಡಗಿಸಿಕೊಂಡು ಅಪಾರವಾಗಿರತಕ್ಕಂಥ ಅನುಭವವನ್ನು ಪಡೆದವರು. ಸಹಜವಾಗಿ ಒಮ್ಮೆ ಸಚಿವರಾದಾಗ ಒಂದು ರೀತಿಯ ಹೆದರಿಕೆ ಅಥವಾ ಭಯ ಇರಬೇಕು, ಯಾಕಂದ್ರೆ ಜನರಿಗೆ ಹೇಗೆ ನಾನು ಕೆಲಸ ಮಾಡೋದಂತ. ಆದ್ರೆ ಕೊಟ್ಟ ಮೇಲೆ ನಿಮ್ಮ ಕಾರ್ಯಶೈಲಿಯನ್ನು ನೋಡುವಾಗ ಬಹಳ ಖುಷಿ ಆಗ್ತಾ ಇದೆ. ಇಲಾಖೆಯಲ್ಲಿ ಏನೇನು ಮಾಡ್ತಾ ಇದ್ದೀರಿ, ಯಾವ ಯಾವ ಕಾರ್ಯಕ್ರಮಗಳಿವೆ? ಈಗಾಗಲೇ ನಮ್ಮ ದೇಶದ ಪ್ರಧಾನಮಂತ್ರಿಯವರ ಒಂದು ಕಲ್ಪನೆ, ಇವತ್ತು ನಮ್ಮ ದೇಶದ ದೊಡ್ಡ ಸಮಸ್ಯೆ ನಿರುದ್ಯೋಗದ ಸಮಸ್ಯೆ. ಹೌದು. ಆ ಒಂದು ದೃಷ್ಟಿಯಿಂದ ನಮ್ಮ ದೇಶದ ಒಳಗೆ ಹೆಚ್ಚು ಸ್ವ ಉದ್ಯೋಗವನ್ನ ನಿರ್ಮಾಣ ಮಾಡಬೇಕು ಅನ್ನುವಂತ ದೃಷ್ಟಿಯಿಂದ ಆತ್ಮ ನಿರ್ಭರ ಭಾರತ ಅನ್ನತಕ್ಕಂತ ಒಂದು ಕಲ್ಪನೆಯನ್ನ ಜಾರಿಗೆ ತಂದಿದ್ದಾರೆ. ಹೌದು. ಅದಕ್ಕೆ ಪೂರಕವಾಗಿ ಇವತ್ತು ಮಾನ್ಯ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಕೂಡ ಒಂದು ಇದೆ. ಹೌದು. ಅದರಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಇರಬಹುದು, ಮಹಿಳೆಯರಿಗೆ ಇರಬಹುದು, ಈ ರೀತಿಯ ಯೋಜನೆಯಲ್ಲಿ ಆ ಸ್ವ ಉದ್ಯೋಗ ಮಾಡುವಂತ ಒಂದು ಕೆಲಸವನ್ನ ಮಾಡಿದಾಗ ಅವರಿಗೆ ಸಹಾಯಧನ 60% ಕೊಡುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡುವಂತ, ರಾಜ್ಯ ಸರ್ಕಾರಗಳು ಮಾಡುವಂತ ಒಂದು ಜವಾಬ್ದಾರಿನ ಇವತ್ತು ಆ ರೀತಿಯ ಸಹಕಾರವನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದೆ. ಅದೇ ರೀತಿಯಲ್ಲಿ ಸಾಮಾನ್ಯ ಯಾರೇ ವ್ಯಕ್ತಿಗಳು ಇರ್ಬೋದು, ಅವರು ಆ ರೀತಿಯ ಒಂದು ಯೋಜನೆಯನ್ನ ಬೇರೆ ಬೇರೆ ರೀತಿಯ ಮೀನುಗಾರಿಕೆ ಇರ್ಬೋದು, ಐಸ್ ಪ್ಲಾಂಟ್ ಇರ್ಬೋದು, ಅಥವಾ ಮಾರುಕಟ್ಟೆ ಇರ್ಬೋದು, ಯಾವುದೇ ರೀತಿಯ ಒಂದು ಸ್ವ ಉದ್ಯೋಗವನ್ನು ನಿರ್ಮಾಣ ಮಾಡಿದ್ರೆ ಅವರಿಗೂ ಕೂಡ 40% ಸಹಾಯಧನವನ್ನು ಕೊಡುವಂತ ಒಂದು ಯೋಜನೆ ಇದೆ. ಅದರ ಮೂಲಕ ಇವತ್ತು ದೇಶದ ನಮ್ಮ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಆತ್ಮನಿರ್ಭರ ಭಾರತದ ಒಂದು ಕಲ್ಪನೆ ಏನಿದೆ ಅದಕ್ಕೆ ಪೂರಕವಾಗಿರತಕ್ಕಂಥ ಒಂದು ಯೋಜನೆಯನ್ನ ಅನುಷ್ಠಾನ ಮಾಡೋದಕ್ಕೆ ಜೋಡಿಸಿಕೊಂಡಿರುವಂತಹ ಒಂದು ಕಾರ್ಯಕ್ರಮ. ಅದನ್ನ ನಾವು ಕರ್ನಾಟಕ ರಾಜ್ಯದಲ್ಲಿ ಈ 21-22 ಸಾಲಿನಲ್ಲಿ ನಮಗೆ ಕೊಟ್ಟಿರತಕ್ಕಂಥ ಟಾರ್ಗೆಟ್ ಏನಿದೆ ಆ ಟಾರ್ಗೆಟ್ ಅನ್ನು ನಾವು ದಾಟಬೇಕು ಅನ್ನತಕ್ಕಂಥ ಒಂದು ದಿಕ್ಕಿನಿಂದ ನಾನು ಈಗಾಗಲೇ ನಮ್ಮ ಸಂಬಂಧಪಟ್ಟಂತ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದೆ. ಅದಕ್ಕಾಗಿ ನಾವು ಇವತ್ತು ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆಯಲ್ಲಿ ಒಂದಷ್ಟು ಅಭಿವೃದ್ಧಿಯನ್ನು ನಾವು ಮಾಡಲೇಬೇಕಾಗಿದೆ. ಅದಕ್ಕಾಗಿ ನಾನು ಈಗಾಗಲೇ ನಮ್ಮ ಕರಾವಳಿ ಭಾಗಕ್ಕೆ ಸಂಬಂಧಪಟ್ಟಾಗಿ ಈ ಬಂದರುಗಳ ಅಭಿವೃದ್ಧಿ ಏನಿದೆ ಆ ಬಂದರುಗಳ ಅಭಿವೃದ್ಧಿಯನ್ನ ನಾವು ಹೆಚ್ಚು ಮಾಡಬೇಕು, ಅದರ ಬಂದರುಗಳ ವಿಸ್ತರಣೆಯನ್ನು ಕೂಡ ಜಾಸ್ತಿ ಮಾಡಬೇಕು. ಆಗ ಜಟ್ಟಿ ನಿರ್ಮಾಣವನ್ನು ನಾವು ಮಾಡುವಂತ ಒಂದು ಅವಶ್ಯಕತೆಗಳಿದೆ. ಮತ್ತೆ ಎಲ್ಲೆಲ್ಲಿ ನಮಗೆ ಮೀನುಗಾರಿಕೆಗೆ ಸಂಬಂಧಪಟ್ಟಾಗಿ ಬೋಟ್ಗಳಿಗೆ ತೊಂದರೆ ಆಗ್ತದೆ ಅಂತಹ ಭಾಗದಲ್ಲಿ ಕೂಡ ಡ್ರೆಡ್ಜಿಂಗ್ ಏನಿದೆ ಅದನ್ನ ಮಾಡುವ ದೃಷ್ಟಿಯಿಂದ ಅವರು ಸುಗಮವಾಗಿ ಆ ರೀತಿಯ ಒಂದು ಮೀನುಗಾರಿಕೆಯನ್ನ ಮಾಡಬೇಕು, ಈ ಒಂದು ದಿಕ್ಕಿಂದಲೂ ಕೂಡ ನಾವು ಗಮನವನ್ನು ಕೊಡುವಂತ ಕೆಲಸವನ್ನು ಮಾಡಿದ್ದೇವೆ. ಅದಕ್ಕಾಗಿ ಕಳೆದ ಬಾರಿ ನಮ್ಮ ಕರಾವಳಿ ಭಾಗದಲ್ಲಿ 400,000 ಟನ್ ಮೀನಿನ ಉತ್ಪಾದನೆ ಆಗಿದೆ. ಈ ಬಾರಿ 4 ಟನ್ ಏನು ಉತ್ಪಾದನೆ ಇದೆ ಅದನ್ನ ಜಾಸ್ತಿ ಮಾಡಬೇಕು ಅನ್ನುವಂತ ದೃಷ್ಟಿಯಿಂದ ನಾವು ಆ ರೀತಿಯ ಒಂದು ಪ್ರಯತ್ನವನ್ನು ಕೂಡ ಮಾಡ್ತೇವೆ. ಜಾಸ್ತಿ ಮಾಡೋದಂದ್ರೆ ಹೇಗೆ ಸರ್? ಜಾಸ್ತಿ ಅಂದ್ರೆ ನಾವು ಮೀನು ಹಿಡಿಯುವಂತ ಕೆಲಸವನ್ನು ಜಾಸ್ತಿ ಮಾಡಬೇಕಾಗ್ತದೆ. ಆದ್ರೆ ಇವತ್ತು ಆ ರೀತಿಯಲ್ಲಿ ಜಾಸ್ತಿ ಮಾಡಬೇಕಾದ್ರೆ ಇವತ್ತು ಕೊರೋನಾ ಮತ್ತೆ ಎರಡನೇದಾಗಿ ಪ್ರಾಕೃತಿಕ ವಿಕೋಪಗಳು ಇಂತಹ ಒಂದು ಸಂದರ್ಭದಲ್ಲಿ ಕೂಡ ಇವತ್ತು ಆ ಒಂದು ಉತ್ಪಾದನೆಯನ್ನು ಜಾಸ್ತಿ ಮಾಡಬೇಕು ಅನ್ನುವಂತ ದೃಷ್ಟಿಯಿಂದ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ನಾವು ಗಮನವನ್ನು ಕೊಟ್ಟಿದ್ದೇವೆ. ಎರಡನೇದಾಗಿ ನಾವು ಒಳನಾಡು ಮೀನುಗಾರಿಕೆ, ಕರಾವಳಿ ಭಾಗದ ಮೀನುಗಾರಿಕೆ ಒಂದು ಭಾಗ, ಸಮುದ್ರ ಮೀನುಗಾರಿಕೆ. ಎರಡನೇದಾಗಿ ಒಳನಾಡು ಮೀನುಗಾರಿಕೆ ಏನಿದೆ ಈ ಉತ್ತರ ಕರ್ನಾಟಕ, ಉತ್ತರ ಕರ್ನಾಟಕ ಬೇರೆ ಬೇರೆ ಭಾಗಗಳು ಏನಿದೆ, ಯಾವುದು ಸಮುದ್ರ ಇಲ್ಲದಂತ ಭಾಗಗಳು ಇದೆ ಆ ಭಾಗದಲ್ಲಿ ಕೂಡ ನಾವು ಕಳೆದ ಬಾರಿ 2.5 ಲಕ್ಷ ಟನ್ ಮೀನು ಉತ್ಪಾದನೆಯನ್ನ ಮಾಡಿದ್ದೇವೆ. ಈ ಬಾರಿ ಆ ರೀತಿಯ ಮೀನುಗಾರಿಕೆಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡಬೇಕು, ಆ ಮೂಲಕ ನಾವು ಸ್ವ ಉದ್ಯೋಗಕ್ಕೆ ಆದ್ಯತೆಯನ್ನು ಕೊಡಬೇಕು ಅನ್ನುವಂತ ದೃಷ್ಟಿಯಿಂದ ನಾವು ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ರೀತಿಯ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಇರಬಹುದು, ನಬಾರ್ಡಿನ ಬೇರೆ ಬೇರೆ ರೀತಿಯ ಯೋಜನೆಗಳು ಇರಬಹುದು, ಆ ಯೋಜನೆಯಲ್ಲಿ ನಾವು ಹೆಚ್ಚು ಪ್ರೋತ್ಸಾಹವನ್ನು ಕೊಡುವಂತ ಕೆಲಸವನ್ನು ಮಾಡಿದ್ದೇವೆ. ಅದರ ಜೊತೆಗೆ ನಮ್ಮ ಒಳನಾಡು ಮೀನುಗಾರಿಕೆಯಲ್ಲಿ ನಾವು ಹೆಚ್ಚು ಮೀನನ್ನು ಉತ್ಪಾದನೆ ಮಾಡಬೇಕಾದ್ರೆ ನಾವು ಮೀನು ಮರಿ ಉತ್ಪಾದನಾ ಕೇಂದ್ರಗಳೇನಿದೆ ಅದಕ್ಕೆ ಹೆಚ್ಚು ಮಹತ್ವವನ್ನು ಕೊಡಬೇಕು. ಆ ರೀತಿಯ ಮೀನು ಮರಿ ಉತ್ಪಾದನಾ ಕೇಂದ್ರಗಳಲ್ಲಿ ನಾವು ಹೆಚ್ಚು ಮೀನು ಮರಿಯನ್ನ ನಾವು ಉತ್ಪಾದನೆ ಮಾಡಿದಾಗ ನಾವು ಸ್ವ ಉದ್ಯೋಗಕ್ಕೆ ಬೇಕಾಗಿ ಬೇರೆ ಬೇರೆ ರೀತಿಯ ಮೀನನ್ನ ಜನಗಳಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಾಂತಾದ್ರೆ ನಾವು ಎಲ್ಲ ಮೀನು ಮರಿ ಏನಿದೆ ಅದನ್ನ ಹೊರ ರಾಜ್ಯದಿಂದ ತರುವಂತ ಒಂದು ಸಂದರ್ಭ ಇದೆ. ಅದನ್ನು ಕೂಡ ತಪ್ಪಿಸಿ ನಮ್ಮಲ್ಲಿಯೇ ಆ ರೀತಿಯ ಮೀನು ಮರಿಯ ಉತ್ಪಾದನೆ ಮಾಡಬೇಕು ಅನ್ನುವಂತ ದಿಕ್ಕಿನಿಂದ ನಾವು ಈಗಾಗಲೇ ಯೋಚನೆಯನ್ನ ಮಾಡುವಂತ ಒಂದು ಕೆಲಸವನ್ನು ಕೂಡ ಮಾಡಿದ್ದೇವೆ. ಓಹೋ, ಅಂದ್ರೆ ಈ ಇಲಾಖೆಯಲ್ಲಿ ಸಮಗ್ರವಾದಂತ ಒಂದು ಅಭಿವೃದ್ಧಿಯನ್ನ ಮಾಡಬೇಕು ಅನ್ನೋದು. ಈ ಮೀನುಗಾರಿಕೆ ಮಾಡಬೇಕಾದ್ರೆ ಒಂದು ಮಾರಾಟ ಜಾಲ, ಎರಡನೇದ್ದು ಶಿಥಿಲೀಕರಣ ಕಾರ್ಯಾಗಾರಗಳು, ಶಿಥಿಲೀಕರಣ ಕೇಂದ್ರಗಳು, ಇದು ಬಹಳ ಮುಖ್ಯವಾಗಿರ್ತಕ್ಕಂಥ. ಆ ನಿಟ್ಟಿನಲ್ಲಿ ಏನ್ ಕೆಲಸ ನಡೆದಿದೆ? ಈಗ ನಾವು ಕರಾವಳಿ ಭಾಗದಲ್ಲಿ ಮೀನಿನ ಗುಣಮಟ್ಟವನ್ನ ಕಾಪಾಡಬೇಕಾದ್ರೆ ನಾವು ಶಿಥಿಲೀಕರಣದ ಘಟಕವನ್ನ ಮಾಡಬೇಕಾಗಿದೆ. ಎರಡನೇದಾಗಿ ಮೀನು ನಾವು ಸಾಗಾಟವನ್ನ ಮಾಡಬೇಕಾದ್ರೆ ಅಲ್ಲಿನೂ ಕೂಡ ನಾವು ಶಿಥಿಲೀಕರಣದ ವಾಹನದ ಅವಶ್ಯಕತೆಗಳು ಇದೆ. ಅದಕ್ಕಾಗಿ ನಾವು ಕರ್ನಾಟಕ ಮೀನುಗಾರಿಕಾ ಫೆಡರೇಷನ್ ಏನಿದೆ ಅದರ ಮೂಲಕ ಈಗಾಗಲೇ ಸುಮಾರು 9 ನಾವು ಶಿಥಿಲೀಕರಣ ವಾಹನವನ್ನು ಖರೀದಿ ಮಾಡುವಂತ ಕೆಲಸವನ್ನ ಮಾಡಿದ್ದೇವೆ. ಆ ರೀತಿಯ ಒಂದು ವಾಹನವನ್ನ ಖರೀದಿ ಮಾಡಿದ್ರಿಂದಾಗಿ ಉದಾಹರಣೆಗೆ ಮಂಗಳೂರಿಂದ ಬೆಂಗಳೂರಿಗೆ ಕರಾವಳಿಯ ಮೀನು ಹೋಗಬೇಕು, ಹೌದು, ಆ ಶಿಥಿಲೀಕರಣದ ವಾಹನ ಇರುವುದರಿಂದಾಗಿ ನಾವು ಮೀನು ಕೆಡದ ರೀತಿಯಲ್ಲಿ ಮತ್ತು ಮೀನಿನ ಗುಣಮಟ್ಟವನ್ನು ಕಾಪಾಡುವ ದೃಷ್ಟಿಯಲ್ಲಿ ಕೂಡ ಅದು ತುಂಬಾ ಉಪಯುಕ್ತವಾಗಿದೆ. ಆ ರೀತಿಯ ಒಂದು ಪ್ರಯತ್ನವನ್ನು ಕೂಡ ಮಾಡುವಂತ ಕೆಲಸವನ್ನು ಮಾಡ್ತೇವೆ. ಎರಡನೇದಾಗಿ ಬೇರೆ ಬೇರೆ ಭಾಗದಲ್ಲಿ ನಾವು ಮಾರುಕಟ್ಟೆ ವ್ಯವಸ್ಥೆಯನ್ನು ಕೂಡ ಮಾಡಬೇಕಾಗಿದೆ. ಆ ರೀತಿಯ ಮಾರುಕಟ್ಟೆಗೆ ಸಂಬಂಧಪಟ್ಟಾಗೆ ಯಾರು ಸ್ವ ಉದ್ಯೋಗದಲ್ಲಿ ಆ ರೀತಿಯ ಮಾರುಕಟ್ಟೆಯನ್ನು ಮಾಡ್ತಾರೆ ಅವರಿಗೆ ಕೂಡ ಪ್ರೋತ್ಸಾಹ ಕೊಡ್ತೇವೆ. ಸರ್ಕಾರದ ಕಡೆಯಿಂದಲೂ ಕೂಡ ನಾವು ಒಂದಷ್ಟು ಗಮನವನ್ನು ಕೊಡುವಂತೆ ಕೆಲಸವನ್ನು ಕೂಡ ಮಾಡ್ತೇವೆ. ಅದರ ಜೊತೆಗೆ ಅನೇಕ ಭಾಗಗಳಲ್ಲಿ ಶಿಥಿಲೀಕರಣದ ಘಟಕಗಳ ಅವಶ್ಯಕತೆಗಳಿದೆ. ಯಾಕಂದ್ರೆ ಮೀನು ನಾವು ಸ್ಟೋರ್ ಮಾಡಬೇಕಾದ್ರೆ ನಮಗೆ ಶಿಥಿಲೀಕರಣದ ಘಟಕದ ಅವಶ್ಯಕತೆ ಇದೆ. ಆ ರೀತಿಯ ಘಟಕಕ್ಕೂ ಕೂಡ ನಾವು ಹೆಚ್ಚು ಮಹತ್ವವನ್ನು ಕೊಡುವಂತ ಕೆಲಸವನ್ನು ಮಾಡಿದ್ದೇವೆ. ಅದಕ್ಕಾಗಿ ಇವತ್ತು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ಆ ರೀತಿಯ ಅವಕಾಶಗಳು ಇದೆ. ಅದಕ್ಕೋಸ್ಕರ ಯಾರು ಬೇಕಾದ್ರೆ ಆ ರೀತಿಯ ಶಿಥಿಲೀಕರಣದ ಘಟಕವನ್ನು ಮಾಡಲಿಕ್ಕೆ ಅವಕಾಶಗಳಿದೆ. ಅಂದ್ರೆ ಐಸ್ ಪ್ಲಾಂಟ್ ಗಳನ್ನು ಕೂಡ ಅವರು ನಿರ್ಮಾಣ ಮಾಡಲಿಕ್ಕೆ ನೆರವು ಇದೆ ಅಲ್ವಾ? ಈಗ ಉತ್ತರ ಕರ್ನಾಟಕದಲ್ಲಿ ಈ ರೀತಿಯ ಚಿಂತನೆಗಳು ನಡೆದಿದೆ? ಈಗ ನಾನು ವಿಶೇಷವಾಗಿ ಸಚಿವನಾದ ನಂತರ ಈ ಗುಲ್ಬರ್ಗಾ ಜಿಲ್ಲೆಗೆ ಪ್ರಥಮ ಬಾರಿಗೆ ಭೇಟಿಯನ್ನ ಕೊಡ್ತೇನೆ. ಪ್ರಥಮ ಬಾರಿಗೆ ಕೊಟ್ಟಂತ ಸಮಯದಲ್ಲಿ ನನಗೆ ಒಂದು ವಿಶ್ವಾಸ ಇದೆ. ಅದಕ್ಕಾಗಿ ಮೀನುಗಾರರಿಗೆ ಕೂಡ ಆ ರೀತಿ ವಿಶ್ವಾಸವನ್ನು ಬರಬೇಕು. ಯಾಕೆ ಬರಬೇಕಂದ್ರೆ ನಮ್ಮಲ್ಲಿ ಮೀನನ್ನ ಉತ್ಪಾದನೆ ಒಳನಾಡಲ್ಲಿ ಮೀನುಗಾರಿಕೆಯನ್ನ ಮಾಡಬೇಕಾದ್ರೆ ಆ ಉತ್ಪಾದನೆ ಬರಬೇಕಾದ್ರೆ ನಮಗೆ 12 ಕಾಲಾವಕಾಶ ಬೇಕಾಗ್ತದೆ. ಹೌದು. ಆದ್ರೆ ಗುಲ್ಬರ್ಗದಲ್ಲಿ ಉಷ್ಣಾಂಶ ಜಾಸ್ತಿ ಇರುವುದರಿಂದಾಗಿ 12 ಕಾಯುವಂತ ಅವಶ್ಯಕತೆ ಇಲ್ಲ, ಉತ್ಪಾದನೆ 8 ಪಡೆದುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಓಹೋ. ಅದಕ್ಕೋಸ್ಕರ ನಮ್ಮ ಮೀನುಗಾರರು ಯಾರಿದ್ದಾರೆ ಅವರು ಸ್ವ ಉದ್ಯೋಗಕ್ಕೆ ಸಂಬಂಧಪಟ್ಟಾಗಿ ಅವರು ಮುಂದೆ ಬರಬೇಕು. ಆ ರೀತಿಯ ಸ್ವ ಉದ್ಯೋಗಕ್ಕೆ ಅವರು ಮುಂದೆ ಬಂದ ಸಮಯದಲ್ಲಿ ನಾವು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ನಮಗೆ ಟಾರ್ಗೆಟ್ ಕಡಿಮೆ ಇದ್ರೂ ಕೂಡ ಟಾರ್ಗೆಟ್ ಅನ್ನು ಜಾಸ್ತಿ ಮಾಡಿ ಆ ರೀತಿಯ ಸ್ವ ಉದ್ಯೋಗಕ್ಕೆ ಮೀನುಗಾರಿಕೆಗೆ ಪ್ರೋತ್ಸಾಹ ಕೊಡುವಂತ ಕೆಲಸವನ್ನು ಮಾಡ್ತೇವೆ. ಸರ್, ಮೀನುಗಾರಿಕಾ ಇಲಾಖೆಯಲ್ಲಿ ಬಹಳಷ್ಟು ಅತ್ಯಾಕರ್ಷಕವಾಗಿರತಕ್ಕಂಥ ಮತ್ಸ್ಯ ಮಾರಾಟ ಕೇಂದ್ರಗಳನ್ನ ನಾವು ನೋಡ್ತಾ ಇದ್ದೇವೆ. ಅತ್ಯಾಧುನಿಕವಾಗಿರ್ತಕ್ಕಂಥ ಎಸಿ ವ್ಯವಸ್ಥೆ ಇರುವ ಅಥವಾ ಶಿಥಿಲೀಕರಣ ಘಟಕವನ್ನು ಹೊಂದಿರತಕ್ಕಂಥ ಆ ಮತ್ಸ್ಯ ಮಾರಾಟ ಕೇಂದ್ರಗಳು ಕೂಡ ತುಂಬಾ ಆಕರ್ಷಣೀಯವಾಗಿದೆ. ಅದಕ್ಕೆ ವಿಶೇಷವಾದಂತಹ ಒಂದು ಇಲಾಖೆ ಆಸಕ್ತಿ ವಹಿಸಿ ಎಲ್ಲಾ ಕಡೆಯಲ್ಲೂ ಪ್ರಾರಂಭ ಮಾಡ್ತದೆ ಹೇಗೆ? ನನ್ನ ಒಂದು ಅಪೇಕ್ಷೆ, ನಾವು ಕಳೆದ ವರ್ಷ ಎಕ್ಸ್ಪೋರ್ಟ್ ಮಾಡುವುದರ ಮೂಲಕ ಮೀನುಗಾರಿಕೆಯನ್ನು, ಕರಾವಳಿಯ ಮೀನುಗಾರಿಕೆಯನ್ನು ಸುಮಾರು 1,600 ಆದಾಯ ಬಂದಿದೆ. ಓಹೋ. ಆದ್ರೆ ಇನ್ನೂ ಕೂಡ ನಾವು ಎಕ್ಸ್ಪೋರ್ಟ್ ಜಾಸ್ತಿ ಮಾಡಬೇಕು. ಆ ರೀತಿಯಲ್ಲಿ ನಾವು ಮಾಡಬೇಕಾದ್ರೆ ಕೆಲವು ಜಿಲ್ಲೆಯಲ್ಲಿ ಬೇರೆ ಬೇರೆ ರೀತಿಯ ಮೀನಿನ ತಳಿಗಳಿದೆ. ಆಗ ಆ ಜಿಲ್ಲೆಯ ಮೀನಿನ ತಳಿಗಳನ್ನು ಕೂಡ ಉಳಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಆ ತಳಿಗಳನ್ನ ಉಳಿಸಿಕೊಳ್ಳುವುದರ ಮೂಲಕ ಆ ಮೀನನ್ನ ಎಕ್ಸ್ಪೋರ್ಟ್ ಮಾಡುವುದರ ಮೂಲಕ ಆ ಮೀನಿಗೆ ಬೇಡಿಕೆಗಳು ಜಾಸ್ತಿ ಬರುತ್ತೆ. ಆ ರೀತಿಯ ಬೇಡಿಕೆಗಳು ಬರುವುದರಿಂದಾಗಿ ಎಕ್ಸ್ಪೋರ್ಟ್ ಮಾಡುವುದರಿಂದಾಗಿ ನಮ್ಮ ಆದಾಯ ಕೂಡ ಹೆಚ್ಚಾಗಲಿಕ್ಕೆ ಸಾಧ್ಯ ಇದೆ. ಅದಕ್ಕೋಸ್ಕರ ಈಗಾಗಲೇ ರಾಜ್ಯ ಸರ್ಕಾರದ ಕಡೆಯಿಂದಲೂ ಕೂಡ ಅದಕ್ಕೂ ಕೂಡ ನಾವು ಉತ್ತೇಜನವನ್ನ ಕೊಡುವಂತ ಕೆಲಸವನ್ನು ಮಾಡಿದ್ದೇವೆ. 1,600 ಈ ಹಿಂದೆ ಆಗಿದೆ, ಎಷ್ಟು ಗುರಿ ಇದೆ ಸರ್? ಗುರಿ ಈಗ ನಮ್ದು ಈ ಬಾರಿ 1,600 ಇದೆ, ಕನಿಷ್ಠ ನಮ್ದು ಇನ್ನೊಂದು 1,800 ಅಷ್ಟು ನಾವು ಆದಾಯವನ್ನು ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಆ ರೀತಿ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಸಂಬಂಧಪಟ್ಟಾಗೆ ನಾವು ಇಲಾಖೆಗೆ ಸಂಬಂಧಪಟ್ಟಾಗೆ ಏನೇನು ವ್ಯವಸ್ಥೆಗಳು ಮತ್ತೆ ನಾವು ಅಭಿವೃದ್ಧಿಪಡಿಸಬೇಕಾ ಆ ದಿಕ್ಕಿನಲ್ಲೂ ಕೂಡ ಯೋಚನೆ ಮಾಡಿ. ಮೀನುಗಾರಿಕೆ ಅಭಿವೃದ್ಧಿಗಾಗಿ ಸಹಕಾರ ಸಂಘಗಳು ಬಹಳಷ್ಟು ದೊಡ್ಡ ಪಾತ್ರವನ್ನು ವಹಿಸುತ್ತವೆ. ನಮ್ಮ ರಾಜ್ಯದಲ್ಲಿ ಮೀನುಗಾರಿಕಾ ಸಹಕಾರ ಸಂಘಗಳು ಯಾವ ರೀತಿ ಕೆಲಸ ಮಾಡ್ತವೆ, ಉತ್ತೇಜನಕಾರಿಯಾದಂತಹ ಯೋಜನೆಗಳು ಏನು? ಈಗಾಗಲೇ ಕರ್ನಾಟಕ ಫೆಡರೇಷನ್ ಏನಿದೆ, ಕೆಎಫ್ಡಿ ಏನಿದೆ, ಅದು ಒಂದಷ್ಟು ಮೀನುಗಳ ಮಾರಾಟ ಮತ್ತು ಅದರಿಂದ ಬೇರೆ ಬೇರೆ ರೀತಿಯ ಉತ್ಪನ್ನಗಳನ್ನ ಮಾಡುವುದರ ಮೂಲಕ ಇವತ್ತು ಮೀನಿಗೆ ಮಹತ್ವವನ್ನು ತರುವಂತ ಒಂದು ಕೆಲಸವನ್ನು ಮಾಡ್ತೇವೆ. ಇನ್ನು ಅನೇಕ ಸಹಕಾರಿ ಸಂಘಟನೆಗಳು ಕೂಡ ಇದೆ. ಈಗ ಆ ರೀತಿಯ ಸಹಕಾರಿ ಸಂಘಗಳು ಇವತ್ತು ಗುತ್ತಿಗೆ ಆಧಾರದಲ್ಲಿ ಲೀಸಿನ ಆಧಾರದಲ್ಲಿ ಇವತ್ತು ಆ ರೀತಿಯ ಮೀನುಗಾರಿಕೆಗೆ ಸಂಬಂಧಪಟ್ಟಾಗೆ ಲೀಸನ್ನ ಪಡ್ಕೊಂಡು ಗುತ್ತಿಗೆಯನ್ನ ಪಡ್ಕೊಂಡು ಮೀನನ್ನ ಉತ್ಪಾದನೆ ಮಾಡುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ಸಹಕಾರಿ ಸಂಘಗಳು ಕೂಡ ಇನ್ನೂ ಕೂಡ ಹೆಚ್ಚು ಅವರು ಉತ್ಸಾಹವನ್ನು ತಗೊಂಡು ನಮ್ಮ ನಮ್ಮ ಭಾಗದಲ್ಲಿ ನಾವು ಹೆಚ್ಚು ಮೀನಿನ ಉತ್ಪಾದನೆ ಮಾಡೋದಕ್ಕೆ ಸಂಬಂಧಪಟ್ಟಾಗೆ ಸಹಕಾರಿ ಸಂಘಗಳು ಕೂಡ ಆ ರೀತಿಯಲ್ಲಿ ಗಮನ ಕೊಟ್ಟರೆ ನಮ್ಮ ಮೀನಿನ ಉತ್ಪಾದನೆ ಮತ್ತಷ್ಟು ಜಾಸ್ತಿ ಆಗಲಿಕ್ಕೆ ಸಾಧ್ಯ ಇದೆ. ಈಗ ಒಳನಾಡು ಮೀನುಗಾರಿಕೆಯನ್ನ ಹೆಚ್ಚು ಅಭಿವೃದ್ಧಿ ಪಡಿಸಬೇಕಾದ್ರೆ ಸರ್ಕಾರ ಮಟ್ಟದಲ್ಲಿ ಕೆರೆಗಳು ಜಲಾಶಯಗಳು ಕೂಡ ಬೇಕಾಗ್ತವೆ. ಸಾಕಷ್ಟು ನಮಗೆ ಲಭ್ಯ ಇದೆನಾ? ಅಲ್ಲ, ಈಗಾಗಲೇ ಲಭ್ಯ ಇದೆ. ಈಗ ಉದಾಹರಣೆಗೆ ಆಲಮಟ್ಟಿಯ ಬಗ್ಗೆ, ನಮ್ಮ ನಿರೀಕ್ಷಿತ ಮಟ್ಟದಲ್ಲಿ ಮೀನಿನ ಉತ್ಪಾದನೆ ಅಥವಾ ಅಲ್ಲಿ ಆಗುವುದಿಲ್ಲ, ಅವಕಾಶಗಳಿದೆ. ಆ ರೀತಿಯ ಅವಕಾಶಗಳು ಇರುವ ಸಮಯದಲ್ಲಿ ನಮಗೆ ಆ ರೀತಿಯ ಮೀನನ್ನು ಉತ್ಪಾದನೆ ಮಾಡೋದಕ್ಕೆ ಸಂಬಂಧಪಟ್ಟಾಗೆ ಏನು ಕೊರತೆಗಳಿದೆ, ಆ ಕೊರತೆಗಳನ್ನು ಕೂಡ ನಾನು ಸ್ವತಃ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿಯ ಶಾಸಕರು ಯಾರಿದ್ದಾರೆ ಅವರಲ್ಲಿ ಕೂಡ ನಾವು ಮಾಹಿತಿಯನ್ನು ಪಡ್ಕೊಂಡು ಅಲ್ಲಿ ನಾವು ಆ ರೀತಿಯ ಒಂದು ಉತ್ಪಾದನೆಗೆ ಹೆಚ್ಚು ಮಹತ್ವವನ್ನು ಕೊಡುವುದರ ಭಾಗ ಬೇರೆ ಬೇರೆ ಭಾಗದಲ್ಲಿ ಕೂಡ ಆ ರೀತಿಯ ಮಹತ್ವವನ್ನು ಕೊಡುವಂತ ಕೆಲಸವನ್ನು ನಾವು ಮಾಡ್ತೇವೆ. ರಾಜ್ಯದಲ್ಲಿ ಈ ಮಾರಾಟಕ್ಕಾಗಿ ವಾಹನಗಳನ್ನು ಖರೀದಿ ಮಾಡಲಿಕ್ಕೂ ಕೂಡ ಮೀನುಗಾರಿಕಾ ಇಲಾಖೆ ಸಹಾಯವನ್ನು ಮಾಡ್ತಾ ಇದ್ದೇನೆ. ಹೇಗೆ ಈಗ ಅದು ಆ ರೀತಿಯಲ್ಲಿ ಇಲ್ಲ, ಯಾಕಂದ್ರೆ ನಾವು ಫೆಡರೇಷನ್ ಮೂಲಕ ಮಾತ್ರ ನಾವು ಆ ರೀತಿಯ ಒಂದು ಕೆಲಸವನ್ನು ಮಾಡ್ತಿದ್ದೇವೆ. ಎರಡನೇದಾಗಿ ಇನ್ನು ಖಾಸಗಿ ಮಾಡಿದವರು ಕೂಡ ಪ್ರಧಾನಮಂತ್ರಿ ಮತ್ಸ್ಯ ಸಂಪದಲ್ಲಿ ಅವಕಾಶಗಳಿದೆ, ಹೌದು, ಅದನ್ನು ಅವರು ಕೂಡ ಮಾಡಬಹುದು, ಅದಕ್ಕೆ ಸಹಾಯಧನ ಕೊಡುವಂತ ಕೆಲಸವನ್ನು ಮಾಡಬಹುದು. ಈಗ ಮೀನುಗಾರಿಕೆ ಮಾಡ್ತಾ ಇರುವವರಿಗೆ ದೋಣಿಯಲ್ಲಿ, ಈಗ ಸಮುದ್ರ ಮೀನುಗಾರಿಕೆಗೆ ಬೇಕಾಗಿರೋದು ಅವರು ದೋಣಿಯಲ್ಲಿ ಅಥವಾ ಯಾಂತ್ರೀಕೃತ ಬೋಟ್ನಲ್ಲಿ ಹೋಗಬೇಕಾದ್ರೆ ಡೀಸೆಲ್ನ ಒಂದು ವ್ಯವಸ್ಥೆ, ಅದಕ್ಕಾಗಿ ಅವರಿಗೆ ಎಲ್ಲಾ ರೀತಿಯ ಸಬ್ಸಿಡಿ ದರದಲ್ಲಿ ಡೀಸೆಲ್ ವ್ಯವಸ್ಥೆ ಆಗ್ತಾ ಇದೇನೆ, ಹೇಗೆ ಅಂತ? ಈಗ ಸ್ವಲ್ಪ ಕೊರತೆಗಳು ಇದೆ, ಆದ್ರೆ ನಾನು ಅಧಿಕಾರವನ್ನು ತಗೊಂಡ ನಂತರ ಮೊದಲು ಅವರಿಗೆ ಡೀಸೆಲ್ ಅನ್ನ ಅವರೇ ಹಣ ಹಾಕಿಕೊಂಡು ಪರ್ಚೇಸ್ ಮಾಡಬೇಕಿತ್ತು. ಆದ್ರೆ ಈಗ ನಾವು ಡೆಲಿವರಿ ಪಾಯಿಂಟ್ ಅಲ್ಲಿ ಅವರಿಗೆ ಡೀಸೆಲ್ ಕೊಡುವಂತ ಕೆಲಸವನ್ನು ಮಾಡಿದ್ದೇವೆ. ಹಾಗಿದ ಕಾರಣ ಇವತ್ತು ಒಂದಷ್ಟು ಸಮಸ್ಯೆಗಳು ಕಡಿಮೆ ಆಗಿದೆ. ಆದ್ರೆ ಡೀಸೆಲ್ನ ಕೊರತೆ ಏನಿದೆ ಅದು ಸ್ವಲ್ಪ ನಮಗೆ ಇದೆ. ಅದಕ್ಕೋಸ್ಕರ ನಾವು ಕೇಂದ್ರ ಸರ್ಕಾರ ಕೂಡ ಡೀಸೆಲ್ನ ಏನು ನಮ್ಮ ಗುರಿ ಇದೆ ಅದನ್ನು ಹೆಚ್ಚುವರಿ ಮಾಡಿ ನಮಗೆ ಅನುಮತಿಯನ್ನು ಕೊಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ಕೂಡ ನಾವು ಬರ್ಕೊಂಡಿದ್ದೇವೆ. ಮನೆ ಅಂಗಾರ ಅವರು, ನೀವು ಬಹಳಷ್ಟು ದೂರದೃಷ್ಟಿ ಇಟ್ಟುಕೊಂಡು ಈಗ ಕೆಲಸವನ್ನ ಮಾಡ್ತಾ ಇದ್ದೀರಿ. ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಅನೇಕ ಯೋಜನೆಗಳನ್ನ ಪ್ರಸ್ತಾಪವನ್ನ ಸಿದ್ಧಪಡಿಸಿಕೊಂಡು ಕೇಂದ್ರ ಸರ್ಕಾರಕ್ಕೆ ಕೂಡ ಸಲ್ಲಿಸಿದ್ದೀರಿ. ಅದು ಬಂದರು ಅಭಿವೃದ್ಧಿ ಆಗಿರಬಹುದು, ಇಲಾಖೆಯ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಯಾವ ಯಾವ ಪ್ರಮುಖ ಯೋಜನೆಗಳನ್ನ ನೀವು ಗುರುತು ಮಾಡಿಕೊಂಡು ಕೇಂದ್ರ ಸರ್ಕಾರದ ನೆರವನ್ನ ಬಯಸ್ತಾ ಇದ್ದೀರಿ? ಈಗಾಗಲೇ ನಾವು ಕೇಂದ್ರ ಸರ್ಕಾರಕ್ಕೆ ಸುಮಾರು 16 ಪ್ರಾಜೆಕ್ಟ್ಗಳನ್ನ ಕರಾವಳಿಯ ಭಾಗಕ್ಕೆ ಮತ್ತು ಬಂದರಿಗೆ ಸಂಬಂಧಪಟ್ಟಾಗೆ ಮೀನುಗಾರಿಕೆಗೆ ಸಂಬಂಧಪಟ್ಟಾಗೆ ಪ್ರಸ್ತಾವವನ್ನು ಕೊಟ್ಟಿದ್ದೇವೆ. ಎರಡನೇದಾಗಿ ಇನ್ನೂ ಕೂಡ ಒಂದಷ್ಟು ಅಭಿವೃದ್ಧಿಗೆ ಸಂಬಂಧಪಟ್ಟಾಗೆ ಹೊಸ ಹೊಸ ಪ್ರಾಜೆಕ್ಟ್ಗಳನ್ನ ಮಾಡಬೇಕಾಗಿದೆ. ಅದಕ್ಕಾಗಿ ಈಗಾಗಲೇ ನಾನು ವಿಶೇಷವಾಗಿ ಇಸ್ರೋದ ಒಬ್ಬರು ನಿವೃತ್ತ ಇಂಜಿನಿಯರ್ ಅವರು ರಾಜಾ ಸಿಂಹ ಅವರನ್ನ ನನ್ನ ಅಡ್ವೈಸರ್ ಆಗಿ ನಾನು ಪಡ್ಕೊಂಡಿದ್ದೇನೆ. ಓಹೋ. ಅದರ ಮೂಲಕ ನಾನು ವಿಶೇಷವಾಗಿ ಕರಾವಳಿಯ ಭಾಗದ ಅದು ಬಂದರುಗಳಿರ್ಬೋದು ಅಥವಾ ಐಲ್ಯಾಂಡ್ಗಳಿರ್ಬೋದು ಅಥವಾ ನಮ್ಮ ವಿಶೇಷವಾಗಿ ಒಳನಾಡುವಿನ ಭಾಗಕ್ಕೆ ಸಂಬಂಧಪಟ್ಟಾಗೆ ಇರ್ಬೋದು, ಅಲ್ಲಿ ಏನೇನು ಪ್ರಾಜೆಕ್ಟ್ಗಳನ್ನ ಮಾಡ್ಬೋದು ಅಥವಾ ಈಗಾಗಲೇ ನಮಗೆ ವಿಶೇಷವಾಗಿ ಸಮುದ್ರದ ಕೊರತೆ ಆಗ್ತದೆ, ಅದಕ್ಕೋಸ್ಕರ ನಾವು ಈಗ ಸಮುದ್ರಕ್ಕೆ ಕಲ್ಲು ಹಾಕುವಂತ ಒಂದು ಯೋಜನೆ ಇದೆ, ಅದನ್ನು ಕೂಡ ನಾವು ತಡೆಗಟ್ಟಿಕೊಳ್ಬೇಕು. ಅದಕ್ಕಾಗಿ ಹೊಸ ತಂತ್ರಜ್ಞಾನವನ್ನ ಅಳವಡಿಕೆ ಮಾಡಿಕೊಂಡು ಈ ರೀತಿಯ ಸಮುದ್ರ ಕೊರತೆ ಆಗುವುದರಾಗಿ ಈ ರೀತಿಯ ಅಪಾರ ಮೀನುಗಾರರಿಗೆ ಅನೇಕ ರೀತಿಯ ನಷ್ಟಗಳಾಗುವುದಕ್ಕೆ ಬೇಕಾಗಿ ಆ ರೀತಿಯ ಹೊಸ ಪ್ಲಾನ್ ಅನ್ನು ಮಾಡೋದಕ್ಕೆ ಸಂಬಂಧಪಟ್ಟಾಗೆ ಅವರನ್ನು ನಾನು ಅಡ್ವೈಸರ್ ಆಗಿ ತಗೊಂಡಿದ್ದೇನೆ, ಒಂದು ಆ ರೀತಿಯಲ್ಲಿ ಕೂಡ ಮಾಡಿದ್ದೇನೆ. ಎರಡನೇದಾಗಿ ಇನ್ನೊಂದು ವಿಷ್ಣು ಭಟ್ ಅಂತ ನಾನು ಮೀನುಗಾರಿಕೆಯ ನಿವೃತ್ತ ಒಬ್ಬ ಅಧಿಕಾರಿಯವರಿದ್ದಾರೆ, ಅವರನ್ನು ಕೂಡ ಮೀನುಗಾರಿಕೆಗೆ ಸಂಬಂಧಪಟ್ಟಾಗೆ ಅಡ್ವೈಸರ್ ಆಗಿ ನಾವು ಪಡ್ಕೊಳ್ಳುವಂತ ಒಂದು ಕೆಲಸವನ್ನು ಮಾಡಿದ್ದೇವೆ. ಅದಕ್ಕಾಗಿ ಎರಡೂ ಕಡೆಯಿಂದಲೂ ಕೂಡ ಒಂದು ಪೋರ್ಟಿಗೆ ಸಂಬಂಧಪಟ್ಟಾಗೆ ಇರ್ಬೋದು, ಮೀನುಗಾರಿಕೆಗೆ ಸಂಬಂಧಪಟ್ಟಾಗೆ ಇರ್ಬೋದು, ಎರಡೂ ಜನ ಏನು ನಮಗೆ ಅಡ್ವೈಸರ್ ಇದ್ದಾರೆ ಸಲಹೆಗಾರರಿದ್ದಾರೆ ಅವರ ಸಲಹೆಯನ್ನು ಪಡ್ಕೊಂಡು ಎಲ್ಲೆಲ್ಲಿ ಏನೇನು ಅಭಿವೃದ್ಧಿಯನ್ನು ಮಾಡಬಹುದು ಅದಕ್ಕೆ ಸಂಬಂಧಪಟ್ಟಾಗೆ ಒಂದಷ್ಟು ಪ್ರಾಜೆಕ್ಟ್ಗಳನ್ನು ಕೂಡ ನಾನು ತಯಾರಿ ಮಾಡುವಂತ ಕೆಲಸವನ್ನು ಮಾಡಿದ್ದೇನೆ. ಅದಕ್ಕಾಗಿ ಮೊನ್ನೆ ನಮ್ಮ ಕೇಂದ್ರದ ಮೀನುಗಾರಿಕೆ ಸಚಿವರು ಡಾಕ್ಟರ್ ಮುರುಗನ್ ಅವರು ಮಂಗಳೂರಿಗೆ ಭೇಟಿಯನ್ನ ಕೊಟ್ಟಿದ್ರು, ಆಗ ಮಂಗಳೂರು ಮತ್ತು ಉಡುಪಿಯ ಎರಡು ಜಿಲ್ಲೆಯಲ್ಲಿ ಕೂಡ ನಾನು ಸ್ವತಃ ಇದೆ. ಅದಕ್ಕಾಗಿ ಕೇಂದ್ರದ ಸಚಿವರು ಕೂಡ ಸ್ಪಷ್ಟವಾಗಿ ಹೇಳಿದರೆ ಮುಂದಿನ ಬಜೆಟ್ಗೆ ಮುಂಚಿತವಾಗಿ ನಮ್ಮ ಕರಾವಳಿ ಭಾಗದಲ್ಲಿ ಇರ್ಬೋದು ಅಥವಾ ಮೀನುಗಾರಿಕೆಗೆ ಸಂಬಂಧಪಟ್ಟಾಗಿರ್ಬೋದು ಏನೇನು ಪ್ರಾಜೆಕ್ಟ್ಗಳಾಗಬೇಕು ಆ ರೀತಿಯ ಪ್ರಾಜೆಕ್ಟ್ಗಳನ್ನ ನಮಗೆ ಮಂಡನೆ ಮಾಡಬೇಕು ಅನ್ನತಕ್ಕಂಥ ಸೂಚನೆ ನನಗೆ ಕೂಡ ಕೊಟ್ಟಿದ್ದಾರೆ. ಆ ದೃಷ್ಟಿಯಿಂದ ನಾನು ಪ್ರಾಜೆಕ್ಟ್ಗಳನ್ನ ಮಾಡುವ ದೃಷ್ಟಿಯಲ್ಲಿ ಕೂಡ ಗಮನವನ್ನು ಕೊಡುವ ಕೆಲಸ ಮಾಡ್ತೇನೆ. ಶ್ವೇತಕ್ರಾಂತಿಯನ್ನು ಮಾಡಿದ ಭಾರತ, ನೀಲಕ್ರಾಂತಿಯನ್ನು ಮಾಡಲಿಕ್ಕೂ ಈ ಇಲಾಖೆ ಬಹಳಷ್ಟು ಒಂದು ಉತ್ತಮ ಯೋಜನೆಯನ್ನು ಹಾಕಿಕೊಂಡಿದೆ. ಅಂತಹ ನಿಮ್ಮ ಇಲಾಖೆಯಲ್ಲಿ ಈ ರೀತಿಯ ಕ್ರಾಂತಿಕಾರಿ ಹೆಜ್ಜೆಗಳನ್ನು ಇಡಲಿಕ್ಕೆ ಮುಂದಿನ ದಿನಗಳಲ್ಲಿ ಸಾಧ್ಯ ಇದೆ ಅಂತ ನಿಮಗೆ ಭರವಸೆ ಇದೆ? ಅಲ್ಲ, ನಾವು ಒಂದು ಭರವಸೆ ನಮ್ಮ ಮೇಲೆ ಸಂಘಟನೆಗಿದ್ದ ಕಾರಣ ನಮಗೆ ಸಚಿವ ಸ್ಥಾನ ಕೊಟ್ಟಿದ್ದಾರೆ. ಆ ಸಚಿವ ಸ್ಥಾನ ಕೊಟ್ಟ ಕಾರಣ ನನಗೂ ಭರವಸೆ ಇದೆ. ಆ ರೀತಿಯ ಭರವಸೆನ ನಾವು ಈಡೇರಿಸಬೇಕಾದ್ರೆ ನನಗೆ ನನ್ನ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಕೂಡ ಆ ರೀತಿಯ ಸಹಕಾರವನ್ನು ಕೊಡ್ತಾರೆ ಅನ್ನತಕ್ಕಂಥ ಒಂದು ವಿಶ್ವಾಸ ಇದೆ. ಅದಕ್ಕಾಗಿ ಎಲ್ಲರ ವಿಶ್ವಾಸವನ್ನು ಪಡ್ಕೊಂಡು ಅಭಿವೃದ್ಧಿಯನ್ನು ಮಾಡುವಂತ ಒಂದು ವಿಶ್ವಾಸ ನನಗಿದೆ. ಮನೆ ಅಂಗರ್ ಅವರೇ, ಈಗ ನೀವು ಕಲಬುರಗಿಗೆ ಬಂದಿದ್ದೀರಿ, ಕಲಬುರಗಿಯ ಜನ ಕೂಡ ನಿಮ್ಮಲ್ಲಿ ಬಹಳಷ್ಟು ನಿರೀಕ್ಷೆಯನ್ನ ಮಾಡ್ತಾ ಇದ್ದಾರೆ. ಸಚಿವರಿದ್ದಾರೆ, ಇಲಾಖೆಯಿಂದ ನಮ್ಮ ಜಿಲ್ಲೆಗೆ ಏನು ಕೊಡ್ತಾ ಇದ್ದಾರೆ ಅಂತ, ನಮ್ಮ ಜಿಲ್ಲೆಯಲ್ಲಿ ನಿಮ್ಮ ಇಲಾಖೆಯಿಂದ ಆಗ್ತಿರುವಂತ ಚಟುವಟಿಕೆಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡಬಹುದಾ? ಎಷ್ಟು ಕೆರೆಗಳಿವೆ, ಎಷ್ಟು ಜನರಿಗೆ ಮತ್ಸ್ಯ ಸಂಪದದಿಂದ ಒಂದು ಪ್ರಯೋಜನ ಲಭಿಸಿದೆ, ಜಿಲ್ಲೆಯಲ್ಲಿ ಎಷ್ಟು ಮೀನುಗಾರರಿದ್ದಾರೆ, ಎಷ್ಟು ಸಹಕಾರ ಸಂಘಗಳಿವೆ ಎಂಬಿತ್ಯಾದಿಯಾಗಿ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ಳಬಹುದಾ? ಈಗಾಗಲೇ ನಮ್ಮ ಇಲಾಖೆಯ ಮಾಹಿತಿಯ ಪ್ರಕಾರ ಸುಮಾರು 7,500 ಮೀನುಗಾರರು ಇದ್ದಾರೆ. ಹೌದು, ಆ ರೀತಿಯ ಮೀನುಗಾರರಿಗೆ ಸಂಬಂಧಪಟ್ಟಾಗೆ ಕಲಬುರಗಿ ಜಿಲ್ಲೆಯಲ್ಲಿ ಒಟ್ಟು 82 ಇಲಾಖೆಯ ಕೆರೆಗಳು, 6 ಜಲಾಶಯಗಳಿದೆ, ಹಾಗೂ 46 ಗ್ರಾಮ ಪಂಚಾಯತ್ ಕೆರೆಗಳಿವೆ. ಒಟ್ಟು 8,901 ಹೆಕ್ಟೇರ್ ಈ ರೀತಿಯ ಒಂದು ಜಲವಿಸ್ತೀರ್ಣದ ಒಂದು ಪ್ರದೇಶಗಳಿದೆ. ಕಳೆದ ವರ್ಷ 5,900 ಟನ್ ಮೀನು ಉತ್ಪಾದನೆಯನ್ನ ಮಾಡುವಂತ ಒಂದು ಕೆಲಸವನ್ನು ಮಾಡಿದ್ದೇವೆ, ಸಾಧನೆ ಮಾಡಿದ್ದೇವೆ. ಈ ಬಾರಿ ಹಿಂದಿನ ಟಾರ್ಗೆಟ್ ಏನಿದೆ ಅದನ್ನ ಹೆಚ್ಚುವರಿ ಮಾಡುವಂತ ದೃಷ್ಟಿಯನ್ನು ಕೂಡ ನಾವು ಸಂಬಂಧಪಟ್ಟಂತ ಸರ್ಕಾರದ ಕಡೆಯಿಂದ ಕೂಡ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ, ಆದೇಶವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಇವತ್ತು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಇರಬಹುದು ಅಥವಾ ನಬಾರ್ಡಿನ ಯೋಜನೆಗಳಿರಬಹುದು, ಬೇರೆ ಬೇರೆ ರೀತಿಯ ಯೋಜನೆಗಳ ಅಡಿಯಲ್ಲಿ ಇವತ್ತು ಆ ರೀತಿಯ ಒಂದು ಪ್ರೋತ್ಸಾಹವನ್ನು ಕೊಡುವಂತ ಕೆಲಸವನ್ನು ಮಾಡ್ತೇವೆ. ಒಳನಾಡು ಮೀನುಗಾರಿಕೆಗೆ ಪ್ರೋತ್ಸಾಹದ ಯೋಜನೆಗೆ ಸಂಬಂಧಪಟ್ಟಾಗಿ, ಜಲಾಶಯ ಅಭಿವೃದ್ಧಿಗೆ ಸಂಬಂಧಪಟ್ಟಾಗಿ ಮತ್ತು ಕೇಂದ್ರ ಪುರಸ್ಕೃತ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಗಳಿರ್ಬೋದು, ಈ ರೀತಿಯ ಯೋಜನೆಗಳಲ್ಲಿ ಇಲ್ಲಿರುವಂತ ಮೀನುಗಾರರು ಯಾರಿದ್ದಾರೆ ಅವರಿಗೆ ಪ್ರೋತ್ಸಾಹವನ್ನು ಕೊಡುವಂತ ಕೆಲಸವನ್ನು ಮಾಡ್ತೇವೆ. ಅದಕ್ಕಾಗಿ ಈಗ ಒಟ್ಟು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ 22 ಮೀನುಗಾರರ ಸಹಕಾರಿ ಸಂಘಗಳಿದೆ. ಕಳೆದ ಬಾರಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ 25 ಜನ ಮೀನುಗಾರರು ತಮ್ಮ ಸ್ವಂತ ಜಮೀನಿನಲ್ಲಿ 24 ಹೆಕ್ಟೇರ್ನಷ್ಟು ಮೀನು ಕೃಷಿ ಕೊಳಗಳನ್ನ ನಿರ್ಮಾಣ ಮಾಡುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಅದರ ಜೊತೆಗೆ ಜಿಲ್ಲೆಯ ಜಲಾಶಯಗಳಲ್ಲಿ ಸುಮಾರು 20 ಲಕ್ಷ ಬಲಿತ ಮೀನು ಮರಿಗಳ ಬಿತ್ತನೆಯನ್ನ ಮಾಡುವಂತ ಒಂದು ಕೆಲಸಗಳು ಆಗಿದೆ. ಅದರ ಮೂಲಕ ಸಣ್ಣ ಬಯೋಪ್ಲಾಕ್ ಘಟಕಗಳನ್ನು ಕೂಡ ಖಾಸಗಿ ವಲಯದಲ್ಲಿ ಸ್ಥಾಪಿಸುವಂತ ಒಂದು ಕೆಲಸವನ್ನ ನಾವು ಮಾಡಿದ್ದೇವೆ. 2018-19 ಸಾಲಿನಲ್ಲಿ ಮತ್ಸ್ಯಾಶ್ರಯ ಯೋಜನೆ ಅಡಿಯಲ್ಲಿ ಸುಮಾರು 9 ಹೊಸ ಮನೆಗಳನ್ನು ಕೂಡ ನಾವು ಮಂಜೂರು ಮಾಡುವಂತ ಒಂದು ಕೆಲಸವನ್ನು ಮಾಡಿದ್ದೇವೆ. ಈಗ 21-22 ಸಾಲಿನ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ಅನುಮೋದನೆಯಾಗಿರತಕ್ಕಂಥ ಕ್ರಿಯಾ ಯೋಜನೆಗಳ ಸ್ವಲ್ಪ ವಿವರವನ್ನು ಕೊಡಬಹುದಾ? ಈಗಾಗಲೇ 21-22 ಸಾಲಿನಲ್ಲಿ ನಮಗೆ ವಿಶೇಷವಾಗಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ಒಟ್ಟು 2,405.55 ಲಕ್ಷ ಮೊತ್ತದ 7.5 ಲಕ್ಷದ ಒಂದು ಕ್ರಿಯಾ ಯೋಜನೆ ಆಗಿದೆ. ಅದರ ಮೂಲಕ ಫಲಾನುಭವಿಗಳಿಗೆ ವಿಸ್ತರಿಸಲು ಉದ್ದೇಶಿಸಿರುವಂತ ಒಟ್ಟು ಸಹಾಯಧನ 1,306.07 ಲಕ್ಷ. ಓಹೋ, ಅದು ಅಲ್ಲದೆ ಮೀನಿನ ಕೃಷಿ ಕೊಳಗಳ ನಿರ್ಮಾಣಕ್ಕೆ ಸಹಾಯಧನ ಹಾಗೂ ಈ ಯೋಜನೆಯಲ್ಲಿ 98 ಫಲಾನುಭವಿಗಳಿಗೆ 137.14 ಹೆಕ್ಟೇರ್ ಪ್ರದೇಶದಲ್ಲಿ ಮೀನು ಕೃಷಿ ಕೊಳ ನಿರ್ಮಾಣ ಮಾಡಲು ಇವತ್ತು ಅರ್ಜಿಗಳನ್ನು ಸ್ವೀಕಾರ ಮಾಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟಾಗೆ 771.14 ಲಕ್ಷದ ಸಹಾಯಧನದ ಒಂದು ಮೊತ್ತವನ್ನ ಪಾವತಿ ಮಾಡಲು ಕೂಡ ಉದ್ದೇಶಿಸಿದೆ. ಅಲ್ಲದೆ ಇವತ್ತು ಮೀನು ಸಾಕಾಣಿಕೆ ಮಾರಾಟ ಮಾಡಲು 8 ಜನರಿಗೆ ದ್ವಿಚಕ್ರ ವಾಹನವನ್ನು ಕೂಡ ಖರೀದಿಸಲು ಸುಮಾರು 2,85,000 ಸಹಾಯಧನ ಮೊತ್ತವನ್ನ ಕೊಡುವಂತ ಒಂದು ಕೆಲಸವನ್ನು ಕೂಡ ಆಗಿದೆ. ಅಲ್ಲದೆ ಮೀನು ಸಾಕಾಣಿಕೆ ಮತ್ತು ಮಾರಾಟ ಮಾಡಲು 2 ಜನರಿಗೆ ತ್ರಿಚಕ್ರ ವಾಹನವನ್ನು ಕೂಡ ಖರೀದಿಸಲು 3 ಲಕ್ಷ ರೂಪಾಯಿ ಸಹಾಯಧನವನ್ನು ಕೊಟ್ಟಿರುವಂತದ್ದು, ಮೀನು ಸಾಕಾಣಿಕೆ ಮತ್ತು ಮಾರಾಟ ಮಾಡಲು 2 ಜನರಿಗೆ 4 ಚಕ್ರದ ವಾಹನವನ್ನು ಕೂಡ ಖರೀದಿಸಲು 3 ಲಕ್ಷ ರೂಪಾಯಿ ಸಹಾಯಧನವನ್ನ ಕೊಟ್ಟಿರುವಂತ. ಐಸ್ ಪ್ಲಾಂಟ್ ನಿರ್ಮಾಣಕ್ಕಾಗಿ ಏನಾದರೂ ಸಹಾಯ ಹಸ್ತವನ್ನ ನೀಡಿದ್ದೀರಾ? ಈಗಾಗಲೇ ಜಿಲ್ಲೆಯಲ್ಲಿ 10 ಟನ್ ಐಸ್ ಪ್ಲಾಂಟ್ಗಳನ್ನ 50 ಐಸ್ ಪ್ಲಾಂಟ್ಗಳನ್ನ ಕಮ್ ಕೋಲ್ಡ್ ಸ್ಟೋರೇಜ್ ಅನ್ನ ಸ್ಥಾಪಿಸಲು ಖಾಸಗಿಯವರಿಂದ ಅರ್ಜಿಯನ್ನು ಸ್ವೀಕರಿಸಲಾಗಿದೆ. ಅವರಿಗೆ 456.0 ಲಕ್ಷಗಳ ಸಹಾಯಧನವನ್ನ ಮೊತ್ತವನ್ನ ಪಾವತಿಸಲು ಉದ್ದೇಶಿಸಲಾಗಿದೆ. ಅದರ ಜೊತೆಗೆ ಇವತ್ತು ಸದ್ರಿ ಯೋಜನೆಯಲ್ಲಿ ಸಣ್ಣ RAS ಘಟಕಗಳನ್ನ ಸ್ಥಾಪಿಸಲು ಅರ್ಜಿಗಳನ್ನು ಕೂಡ ನಾವು ಸುಮಾರು 4.5 ಲಕ್ಷದ ಸಹಾಯಧನಕ್ಕೆವನ್ನ ಪಾವತಿಸುವಂತ ಒಂದು ಗುರಿಯನ್ನು ಇಟ್ಟುಕೊಂಡಿದ್ದೇವೆ. ಅದರ ಮೂಲಕ ಜಿಲ್ಲೆಯಲ್ಲಿ 2 ಮೀನುಗಾರ ಮಾರಾಟದ ಕಿಯೋಸ್ಕ್ ಸ್ಥಾಪಿಸಲು ನಾವು ಅರ್ಜಿಯನ್ನು ಸ್ವೀಕಾರ ಮಾಡಿದ್ದೇವೆ. ಅದಕ್ಕೆ 8 ಲಕ್ಷ ಸಹಾಯಧನವನ್ನು ಕೂಡ ಪಾವತಿಸಲು ನಾವು ಉದ್ದೇಶವನ್ನು ಮಾಡಿಟ್ಟಿದ್ದೇವೆ. ಅದರ ಮೂಲಕ ಜಿಲ್ಲೆಯಲ್ಲಿ ಗ್ರಾಹಕರಿಗೆ ಒಳ್ಳೆಯ ಗುಣಮಟ್ಟದ ಮೀನನ್ನು ಒದಗಿಸಲು 2022-23 ಹಾಗೂ 23-24 ಸಾಲಿನಲ್ಲಿ ಒಂದು ಜಿಲ್ಲಾ ಮಟ್ಟದ ಸುಸಜ್ಜಿತವಾದ ಮೀನು ಮಾರುಕಟ್ಟೆಯನ್ನು ಕಲಬುರಗಿಯಲ್ಲಿ ಹಾಗೂ ತಾಲೂಕು ಮಟ್ಟದಲ್ಲಿ 10 ಸುಸಜ್ಜಿತ ಮೀನು ಮಾರುಕಟ್ಟೆಯನ್ನು ನಿರ್ಮಿಸಲು ಇಲಾಖೆಯಿಂದ ಒಂದು ಕ್ರಿಯಾ ಯೋಜನೆಯನ್ನು ತಯಾರಿ ಮಾಡಿದ್ದೇವೆ. ಮೊನ್ನೆ ಅಂಗಾರ ಅವರು ನಿಮ್ಮ ಮಾತನ್ನು ಕೇಳಿದಾಗ ನಮ್ಮ ಬಾಯಲ್ಲಿ ನೀರು ಉರ್ತಾ ಇದೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಮೀನನ್ನ ತಿನ್ನುವಂತವರಿಗೆ ಅಥವಾ ಮೀನನ್ನು ಆಹಾರವಾಗಿ ಬಳಸುವವರಿಗೆ ಬಹಳಷ್ಟು ಅವಕಾಶಗಳನ್ನ, ಒಂದು ಖರೀದಿಗೆ ವ್ಯವಸ್ಥೆಗಳನ್ನ, ಮತ್ತೆ ಬಹಳ ಗುಣಮಟ್ಟದ ಮೀನನ್ನ ಪಡೆಯುವಂತ ಒಂದು ವ್ಯವಸ್ಥೆಯನ್ನ ಮಾಡಿದ್ದೀರಿ. ಕೊನೆಯದಾಗಿ ನಮ್ಮ ರೈತರಿಗೆ ಅಥವಾ ಮೀನುಗಾರರಿಗೆ ನಿಮ್ಮ ಮನವಿ ಏನು? ನಾನು ಎಲ್ಲರಲ್ಲಿ ಕೂಡ, ಮರೇ ಮೀನುಗಾರರಿಗೆ ಮಾತ್ರ ನಾನು ಹೇಳೋದಿಲ್ಲ, ಎಲ್ಲರಿಗೂ ಕೂಡ ಮೀನು ಕೃಷಿ ಮಾಡುವಂತ ಅವಕಾಶಗಳಿದೆ. ಹೌದು, ಮೀನು ತಿನ್ನಬೇಕಂತ ಹೇಳೋದಿಲ್ಲ, ಕೃಷಿ ಮಾಡುವ ಕೃಷಿ ಮಾಡಲಿಕ್ಕೆ ಅವಕಾಶಗಳಿದೆ, ರಫ್ತು ಮಾಡುವಂತ ಅವಕಾಶನೂ ಕೂಡ ಇದೆ. ರಫ್ತು ಮಾಡುವಂತ ಅವಕಾಶಗಳಿದೆ. ಹೌದು, ಅದರ ಮೂಲಕ ನಾವೆಲ್ಲರೂ ಕೂಡ ಆರ್ಥಿಕವಾಗಿ ಮೇಲ್ ಬರಬೇಕು, ನಿರುದ್ಯೋಗ ಸಮಸ್ಯೆ ನಿವಾರಣೆ, ಅದಕ್ಕೋಸ್ಕರ ನಿರುದ್ಯೋಗ ಸಮಸ್ಯೆ ಪರಿಹಾರ ಆಗಬೇಕು. ಅದಕ್ಕೋಸ್ಕರ ನಮ್ಮ ದೇಶದ ಪ್ರಧಾನಮಂತ್ರಿಯವರು, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂತ ಬಸವರಾಜ ಬೊಮ್ಮಾಯಿ ಅವರು ಈ ರೀತಿಯ ಸ್ವ ಉದ್ಯೋಗಗಳಿಗೆ ಹೆಚ್ಚು ಮಹತ್ವವನ್ನು ಕೊಡುವ ದೃಷ್ಟಿಯಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಂಟಿಯಾಗಿ ಆ ರೀತಿಯ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಅದಕ್ಕಾಗಿ ಎಲ್ಲ ಸಾರ್ವಜನಿಕರಲ್ಲಿ ಕೂಡ ಅಷ್ಟೇ, ಈ ರೀತಿಯ ಮೀನುಗಾರಿಕೆಗೆ ಸಂಬಂಧಪಟ್ಟಾಗಿ ಇವತ್ತು ಹೆಚ್ಚು ಎಲ್ಲರೂ ಕೂಡ ಆದ್ಯತೆಯನ್ನು ಕೊಡಬೇಕು. ಅದರ ಮೂಲಕ ಮೀನು ತಿನ್ನುವರಿಗೂ ಕೂಡ ಉತ್ತಮ ಗುಣಮಟ್ಟದ ಮೀನನ್ನು ನಾವು ಕೊಡುವಂತ ಒಂದು ಕೆಲಸವನ್ನು ನಾವು ಮಾಡಬೇಕಾಗಿದೆ. ಆ ದಿಕ್ಕಿನಿಂದಲೂ ಕೂಡ ನಾವು ಗಮನವನ್ನು ಕೊಡುವಂತ ಕೆಲಸವನ್ನು ಮಾಡ್ತೇವೆ. ಇನ್ನು ಬೇರೆ ಬೇರೆ ಭಾಗದಲ್ಲಿ, ಈಗ ಉದಾಹರಣೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ದು ಮುಖ್ಯವಾಗಿ ನಮ್ಮ ಬೆಲೆ ಅಡಿಕೆ. ಹೌದು, ಅಡಿಕೆಗೆ ಕೂಡ ಇವತ್ತು ಆ ರೀತಿಯ ಹಳದಿ ರೋಗ ಬರುವಂತ ಒಂದು ಪರಿಸ್ಥಿತಿ ಬಂದಿದೆ. ಅದರಿಂದಾಗಿ ಅಡಿಕೆ ಕೃಷಿ ಕೂಡ ಪೂರ್ತಿಯಾಗಿ ನಾಶವಾಗುವಂತ ಒಂದು ಸಂದರ್ಭ. ಅದಕ್ಕೋಸ್ಕರ ಇನ್ನು ಬದಲಿ ಕೃಷಿಯನ್ನ ಮಾಡೋದಕ್ಕೆ ಸಂಬಂಧಪಟ್ಟಾಗಿ ಅಲ್ಲಿನೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆ ಇರಬಹುದು ಅಥವಾ ಉಡುಪಿ ಜಿಲ್ಲೆ ಇರಬಹುದು, ಕೊಡಗು ಜಿಲ್ಲೆ ಇರಬಹುದು, ಚಿಕ್ಕಮಗಳೂರು ಜಿಲ್ಲೆ ಇರಬಹುದು, ಈ ಭಾಗದಲ್ಲಿ ಕೂಡ ಹೆಚ್ಚು ಮೀನುಗಾರಿಕೆಗೆ ಸಂಬಂಧಪಟ್ಟಾಗಿ ಪ್ರೋತ್ಸಾಹವನ್ನು ಕೊಡಬೇಕು ಅಂತೇಳಿ ನಾವು ನಿಶ್ಚಯ ಮಾಡಿದ್ದೇವೆ. ಅದರ ಜೊತೆಗೆ ನಾವು ವಿಶೇಷವಾಗಿ ನಮ್ಮ ಪಾಚಿ ಕೃಷಿ ಏನಿದೆ, ಮೊನ್ನೆ ಸಂಬಂಧಪಟ್ಟಂತ ಕೇಂದ್ರ ಸಚಿವರು ಬಂದಾಗ ಕೂಡ ಅದಕ್ಕೂ ಕೂಡ ಹೆಚ್ಚು ಆದ್ಯತೆಯನ್ನು ಕೊಡಬೇಕು, ಆ ಕೃಷಿ ಕೂಡ ಪ್ರೋತ್ಸಾಹವನ್ನು ಕೊಡಬೇಕು ಅಂದಲ್ಲಿ ನಮಗೆ. ಪಾಚಿ ಕೃಷಿಯಿಂದ ಏನು ಲಾಭ? ಪಾಚಿ ಕೃಷಿಯಿಂದ ನಮಗೆ ಏನು ಲಾಭ ಅಂದ್ರೆ ಅದು ಔಷಧಿಗೆ ಮತ್ತು ಅದರಲ್ಲಿ ಪೌಷ್ಟಿಕಾಂಶಗಳು ಜಾಸ್ತಿ ಇರುವ ಕಾರಣ ಅದಕ್ಕೆ ಕೂಡ ಹೆಚ್ಚಿನ ಒಂದು ಬೇಡಿಕೆಗಳಿದೆ. ಮತ್ತೆ ಆ ರೀತಿಯ ಬೇಡಿಕೆಗಳಿಗೆ ನಮ್ಮಲ್ಲಿ ಉತ್ಪಾದನೆ ಮಾಡಲಿಕ್ಕೆ ಆ ರೀತಿಯ ವ್ಯವಸ್ಥೆಗಳಿಲ್ಲ. ಅದಕ್ಕೋಸ್ಕರ ಉತ್ಪಾದನೆಯನ್ನು ಕೂಡ ಜಾಸ್ತಿ ಮಾಡಬೇಕು. ಉತ್ಪಾದನೆ ಜಾಸ್ತಿ ಮಾಡೋದರ ಮೂಲಕ ಎಲ್ಲರಿಗೂ ಕೂಡ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶವನ್ನು ಕೊಡುವಂತ ಕೆಲಸ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮಾಡಬೇಕಾಗಿದೆ. ಆ ದೃಷ್ಟಿಯಿಂದಲೂ ಕೂಡ ಪಾಚಿ ಕೃಷಿ ಏನಿದೆ ಅದಕ್ಕೆ ಮಹತ್ವವನ್ನು ಕೊಡಬೇಕು ಅಂತೇಳಿ ಸಂಬಂಧಪಟ್ಟಂತ ಕೇಂದ್ರ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಮುರುಗನ್ ಅವರು ಹೇಳಿದ್ದಾರೆ. ಅದರ ಜೊತೆಗೆ ನಾವು ಈಗಾಗಲೇ ನಮ್ಮ ಚಿಕ್ಕೋಡಿಗೆ ನಾನು ವಿಶೇಷವಾಗಿ ಒಂದು ಘಟಕಕ್ಕೆ ನಾನು ಭೇಟಿಯನ್ನು ಕೊಟ್ಟಿದ್ದೇನೆ. ನಮ್ಮಲ್ಲಿ ಒಂದು ಸಿಹಿ ನೀರು ಮತ್ತು ಉಪ್ಪು ನೀರಿನಲ್ಲಿ ಆ ರೀತಿಯ ಒಂದು ಕೃಷಿಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಅದು ಯಾವ ಕೃಷಿ? ಅದು ಮುತ್ತಿನ ಕೃಷಿ. ಅದಕ್ಕೋಸ್ಕರ ಆ ರೀತಿಯ ಒಂದು ಮುತ್ತಿನ ಕೃಷಿಯನ್ನು ಕೂಡ ಕರಾವಳಿಯ ಉಪ್ಪು ನೀರು ಮತ್ತು ಸಿಹಿ ನೀರಿನಲ್ಲಿ ಕೂಡ ಆ ರೀತಿಯ ಒಂದು ಕೃಷಿಯನ್ನ ಮಾಡೋದರ ಮೂಲಕ ಇವತ್ತು ಅಡಿಕೆಯ ಕೃಷಿ ಯಾವ ರೀತಿಯಲ್ಲಿ ನಾಶ ಆಗ್ತದೆ ಅದಕ್ಕೆ ಬದಲಿಯಾಗಿ ನಾವು ಈ ಒಂದು ರೀತಿಯ ಅವಕಾಶವನ್ನು ಮಾಡಬೇಕು ಅಂತೇಳಿ ನಾವು ಯೋಚನೆಯನ್ನು ಮಾಡಿದ್ದೇವೆ. ಅದಕ್ಕಾಗಿ ಒಂದು ಬಾರಿ ಸುಳ್ಯದಲ್ಲಿ ಕಾರ್ಯಾಗಾರ ಆಗಿದೆ, ಎರಡನೇ ಬಾರಿ ಈಗ ನಾವು ಬಂಟ್ವಾಳದಲ್ಲಿ ಮತ್ತೆ ಬೇರೆ ಬೇರೆ ರೀತಿಯ ಕಾರ್ಯಾಗಾರ ಮಾಡ್ತೇವೆ. ಅದರ ಮೂಲಕ ಜನರಿಗೆ ಆ ರೀತಿಯ ಒಂದು ಅರಿವನ್ನು ಮೂಡಿಸೋದ್ರ ಮೂಲಕ ಅಡಿಕೆಯ ಕೃಷಿ ನಷ್ಟವಾದ ಸಮಯದಲ್ಲಿ ಬದಲಿ ಕೃಷಿಗೆ ಕೂಡ ನಾವು ಪ್ರೋತ್ಸಾಹ ಕೊಡುವಂತ ಕೆಲಸವನ್ನು ಮಾಡ್ತೇವೆ. ಅಂದ್ರೆ ನಿಮ್ಮ ಮೀನುಗಾರಿಕೆ ಇಲಾಖೆ ಪರ್ಯಾಯ ಕೃಷಿಗೆ ಒಂದು ಉತ್ತಮ ಅವಕಾಶವನ್ನು ಕಲ್ಪಿಸುತ್ತದೆ ಅನ್ನೋದು ನಿಮ್ಮ ಮಾತು ಅಲ್ವಾ? ತುಂಬಾ ಒಳ್ಳೇದು. ರೈತರ ಪರವಾಗಿ, ಮೀನುಗಾರರ ಪರವಾಗಿ, ಒಟ್ಟು ಕರ್ನಾಟಕದ ಆರ್ಥಿಕ ಪುನಶ್ಚೇತನದಲ್ಲಿ ನಿಮ್ಮ ಇಲಾಖೆ ತುಂಬಾ ಒಳ್ಳೆಯ ಕೊಡುಗೆಯನ್ನು ನೀಡ್ತಾ ಇದೆ. ಇನ್ನು ಮುಂದೆ ಕೂಡ ಆ ಮೀನು ರಫ್ತಿನ ಮೂಲಕ ಅಥವಾ ಮೀನಿನ ವ್ಯವಹಾರ ನಡೆಸುವುದರ ಮೂಲಕ ಅಥವಾ ಇಡೀ ನಿಮ್ಮ ಇಲಾಖೆಯಲ್ಲಿ ಕೈಗೊಳ್ಳುವ ಯೋಜನೆಗಳ ಮೂಲಕ ರಾಜ್ಯದ ಪ್ರಗತಿಗೆ, ರಾಷ್ಟ್ರದ ಪ್ರಗತಿಗೆ ಒಂದು ಉತ್ತಮವಾಗಿರತಕ್ಕಂಥ ಹೆಜ್ಜೆಗಳನ್ನು ಇರಿಸುತ್ತದೆ ಅನ್ನುವ ನಿಮ್ಮ ಮಾತು ಖಂಡಿತವಾಗಿ ಈಡೇರಲಿ. ಮುಂದಿನ ನಿಮ್ಮ ಆ ಪ್ರಸ್ತಾಪಿತ ಯೋಜನೆಗಳು ಕೂಡ ಕೈಗೂಡಲಿ ಅಂತ ಆಶಿಸ್ತಾ ಕಲಬುರಗಿ ಆಕಾಶವಾಣಿಯ ಕೇಳುಗರ ಜೊತೆ ಇಷ್ಟು ಹೊತ್ತಿನ ತನಕ ಮಾತಾಡಿದ್ದಕ್ಕಾಗಿ ಅವರೆಲ್ಲರ ಪರವಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು. ಧನ್ಯವಾದ. ತಮಗೆ ಕೂಡ ವಂದನೆಗಳು. ಇದುವರೆಗೆ ತಜ್ಞವಾಣಿಯಲ್ಲಿ ಕರ್ನಾಟಕ ಸರ್ಕಾರದ ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಸಾರಿಗೆ ಖಾತೆಯ ಸಚಿವರಾಗಿರುವ ಶ್ರೀ ಎಸ್ ಅಂಗಾರ ಅವರೊಂದಿಗೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಮತ್ಸ್ಯ ಸಂಪದ ಯೋಜನೆ ಕುರಿತು ನಡೆಸಿದ ಸಂದರ್ಶನದ ಮರುಪ್ರಸಾರ ಕೇಳಿದಿರಿ. ಸಂದರ್ಶಿಸಿದವರು ಡಾಕ್ಟರ್ ಸದಾನಂದ ಪೆರ್ಲ. ಈಗ ಕೇಳಿ ಗೌರವ ಮಾದಾರ್ ಮತ್ತು ಸಂಗಡಿಗರಿಂದ ಚೌಡ್ಕಿ ಪದಗಳು. Thank you. ಕಣ್ಣ ಮಳಲಾ